ಮಂದಾಕಿನಿ ಚಿತ್ರದ ಗೀತೆ ನಂದಿತಾ ಹಾಗೂ ಶಮಿತಾ ಮಲ್ಲಾಡ್ ಹಾಡಿದ್ದಾರೆ. ಕೆ ಕಲ್ಯಾಣ ಅವರ ಸಂಗೀತ ನಿರ್ದೇಶನ. ಯಾಕೆ to dance. ಇವರ ಡ್ಯೂಟಿ ಮಾಡ್ತಾರೆ ಮನಸ್ಸು ಲೂಟಿ ಗ್ಯಾರಂಟಿ. ಕೊಡ್ತೇವೆ 2020 ಕೊಡ್ತಾರೆ ಖುಷಿಯ ಪಾಡಿ ಗ್ಯಾರಂಟಿ ಕಾರ್ತಿಕ್ ಹಾಗೂ ಸಂಗಡಿಗರು ಹಾಡಿರುವ ಹುಡುಗ ಹುಡುಗಿ ಚಿತ್ರದ ಗೀತೆ ಬದುಕೆಂದರೆ ಜಾಲಿ ಅಂತ ಹೊಡಿ ಚಿಂತೆಗೆ ಗೋಲಿ ಅಂತ ದಿನಗೂಡುವ ಹುಡುಗ ಈತ ನಗು ನಗುತ್ತಾ ಇವ ಯೋಚನೆ ಬೇರೆ ಗೊತ್ತ ಬದುಕೆಂದರೆ ಪ್ರೀತಿ ಅಂತ ಕಾಯ್ತಾರೆ ತನ್ನ ಹುಡುಗ ಬರ್ತಾನಂತ ಆಡ್ತಾರೆ ಹುಡುಗಾಟ ಮಣಿ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಹಾಗೂ ಹೆಚ್ ಡಿ ಪಲ್ಲವಿ. ನನ್ನ ಎದೆಯ ತೋಟದಲ್ಲಿ ಅರಳು ಮಲ್ಲಿಗೆ, ಅರಳುವಾಗ ಪ್ರೀತಿಯಿಂದ ಹಾಡು ಮೆಲ್ಲಗೆ, ಏಳು ಬಣ್ಣದಿಂದ ಭಾವನೆಗಳ ತುಂಬಿ, ಏಳು ಜನ್ಮದಾಚೆ ಕಲ್ಪನೆಗಳ ತುಂಬಿ, ಹಾರಾಡಲಿ ಹೃದಯದ ಈ ಗುಡಲಿ, ರಂಗಿನ ಈ ಬದುಕಲಿ, ಮದರಂಗಿನ ಚೆಲ್ಲಲಿ, ನನ್ನ ಎದೆಯ ತೋಟದಲ್ಲಿ ಅರಳು ಮಲ್ಲಿಗೆ. ನನ್ನ ಎದೆಯ ತೋಟದಲ್ಲಿ ಅರಳು ಮಲ್ಲಿಗೆ, ಅರಳುವಾಗ ಪ್ರೀತಿಯಿಂದ ಹಾಡು ಮೆಲ್ಲಗೆ, ಏಳು ಬಣ್ಣದಿಂದ ಭಾವನೆಗಳ ತುಂಬಿ, ಏಳು ಜನ್ಮದಾಚೆ ಕಲ್ಪನೆಗಳ ತುಂಬಿ, ಹಾರಾಡಲಿ ಹೃದಯದ ಗುಡಲಿ, ರಂಗಿನ ಈ ಬದುಕಲಿ, ಮದರಂಗಿನ ಚೆಲ್ಲಲಿ, ಯಜಮಾನ ಚಿತ್ರದ ಗೀತೆ ರಾಜೇಶ್ ಹಾಗೂ ಚಿತ್ರ ಹಾಡಿದ್ದಾರೆ. ಕಾವೇರಿ ತೀರದಲ್ಲಿ ಬರೆದೆನು ನಿನ್ನೆಸರ ಮರಳೆಲ್ಲ ಹೊನ್ನಾಯ್ತು ಯಾವ ಮಾಯೆ ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ ಹೆಸರ ಬಿದಿರಿ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಚಿತ್ರ ಹಾಡಿದ್ದಾರೆ. ಬಾಳಿರಲಿ ಭಾರವೇ ಆಹಾ.